ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್ ಅಪಾಯಕಾರಿ ಅಂಶಗಳು ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ ಕೇಳುಗರೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಇಂತಿವೆ ಹಳೆ ಅಡಿಕೆ ಕ್ವಿಂಟಾಲಿಗೆ 43,000 ರೂಪಾಯಿಯಿಂದ 50,000 ರೂಪಾಯಿ ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರೂಪಾಯಿಯಿಂದ 40,000 ರೂಪಾಯಿ ಕೊಕ್ಕೋ ಕ್ವಿಂಟಾಲಿಗೆ 22,000 ರೂಪಾಯಿಯಿಂದ 25,000 ರೂಪಾಯಿ ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರೂಪಾಯಿಯಿಂದ 8,300 ರೂಪಾಯಿ ತೆಂಗಿನಕಾಯಿ ಒಂದನೇ ವರ್ಗ 1,000 16,000 ರೂಪಾಯಿಯಿಂದ 20,000 ರೂಪಾಯಿ ಎರಡನೆಯ ವರ್ಗ 1,000 12,000 ರೂಪಾಯಿಯಿಂದ 15,000 ರೂಪಾಯಿ ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರೂಪಾಯಿಯಿಂದ 3,000 ರೂಪಾಯಿ ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,950 ರೂಪಾಯಿಯಿಂದ 3,200 ರೂಪಾಯಿ ಭತ್ತ ಆಮದು